ನಿಮ್ಮ ಮನೆಯಿಂದ ಸ್ವಲ್ಪ ಆರ್ಥಿಕ ಜಾಸ್ತಿ ಹಿಂದುಳ್ಕೊಂಬಿಟ್ವಿ, ಸಮಸ್ಯೆ ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು. ಇದು ಗುಂಪು ಲೋನ್ ತಗೊಂಡಿದ್ದು ನಮ್ಮದು, ನಾವೇ ಅನುಭವಿಸ್ಬಿಟ್ವಿ ದುಡ್ಡಿನ ಪರಿಸ್ಥಿತಿ. ಆಮೇಲೆ ಧರ್ಮಸ್ಥಳದ ಸಂಘದ್ದು ಓಪನಿಂಗ್ ಆಯ್ತು ಸರ್, ಅವಾಗ ಅವ್ರು ತರಬೇತಿ ಕೊಟ್ಟು ನಮ್ಮ ಅವರ ಹೋಗಿದ್ರು ಸರ್, ಹಿಂಗೆ ತರಬೇತಿ ಕೊಟ್ಟರೆ ಗಿಲಾಡಿ ಹೂವಿನ ಚೆನ್ನಾಗೈತೆ ನೋಡು, ಕಾಮೂರ ಬಸಪ್ಪ ಅಂಕಲ್ ಕುಂಟೆ ಅವ್ರ ನೋಡ್ಕೊಂಡು ಬಂದೇವು ಅಂತ ಹೇಳಿದ್ರು. ನಾವು ಹೋಗಿ ಒಂದು ಭೇಟಿ ಕೊಟ್ಟು ಬಂದಿದ್ವಿ, ಅವರು ನಮಗೆ ಭಾಳ ಆಪ್ತರು. ಹಂಗಾಗಿ ಅವ್ರಲ್ಲಿದ್ದ ಸಣ್ಣ ಶುರು ಮಾಡ್ಕೊಂಡ್ವಿ ಸರ್, ಒಂದು 8-10 ಸಾಲ ಹಚ್ಚಿದ್ವಿ, ಚೆನ್ನಾಗಿ ಆದಾಯ ಬಂತು. ಒಂದು 0% ಖರ್ಚು. ಎಷ್ಟು ವರ್ಷದ ಹಿಂದಿನ ಕತೆ ಇದು? ಇದು ಒಂದು 10-12 ವರ್ಷದಿಂದ. ಅವಾಗಲಿಂದ ಶುರು ಮಾಡಿದ್ರಿ, ಸಣ್ಣದಾಗಿ ಶುರು ಮಾಡಿದ್ರಿ. ಮೊದಲೇನು ಬೆಳೀತಿದ್ರಿ? ಹಾಗೆ ಇದೆ ಶೇಂಗಾ ಸರ, ಕಡ್ಲಿ, ಮೆಕ್ಕೆಜೋಳ. ಅಷ್ಟು ಲಾಭದಾಯಕ ಆಗಿರಲಿಲ್ಲ ಅದು? ಇಲ್ಲ ಸರ್, ಅದು ಎಲ್ಲಿ ಮತ್ತೆ ಇಳುವರಿ ಕಮ್ಮಿ ಬರ್ತಿತ್ತದು ಸರ್, ಏನು ಅಷ್ಟೇನು ಲಾಭ ಕಂಡಿಲ್ಲ. ಅಂದರೆ ಈಗ ನಿಮ್ಮ ತಾಯಿಯವರು ಮನಸ್ಸು ಮಾಡಿದರು ಬದಲಾವಣೆಗೆ, ಅವ್ರಿಗೆ ತರಬೇತಿ ಆಯಿತು, ಓ ಹಿಂಗಿದೆ ಹಿಂಗೆ ನೋಡೋಣ ಅಂತ ಪ್ರಯತ್ನ ಮಾಡಿದರು. ಹೌದೌದು ಸರ್. ಇದು ಶೇಂಗಾ ಮೆಕ್ಕೆಜೋಳ ಇದು ಎಲ್ಲಿ ಏನೇ ಬಿಡ್ ಸರ್, ನಮ್ಮ ಮನೆಯಾಗ ನಮ್ಮ ಚಿಕ್ಕಮ್ಮಂದರು ತಂಗಿಯರು ಮದುವೆ ಆದಾಗೆಲ್ಲ ಖರ್ಚು ಜಾಸ್ತಿ ಬಂತು ಸರ್. ಇವು ಗುಂಪು ಲೋನ್ಗಳು ಜಾಸ್ತಿ ಮಾಡ್ಕೊಂಬಿಟ್ವಿ ನಾವು, ಗುಂಪು ಲೋನ್ಗಳು ಜಾಸ್ತಿ ಆದ ಕೂಡಲೇ ಸಂಘಗಳಲ್ಲಿ ಆರ್ಥಿಕವಾಗಿ ಕಟ್ಟೋದು. ನಾವು ಈಗ ದಲ್ಲಾಳರು ಅವರು ನಮ್ಗೆ ಶೇಂಗಾ ಮೆಕ್ಕೆಜೋಳ ವರ್ಷದಾಗ 2 ವರ್ಷಕ್ಕದು ಅವ್ರು ಎಷ್ಟಂತ ಕೊಡ್ತಾರೆ, ತಿಂಗಳ ತಿಂಗಳ ನಮ್ದು ಖರ್ಚು ಕಟ್ಟೋದಿರ್ತಲ್ರಿ, ಅದ್ರಾಗ ಒಂದು ಮನೆತನ ಖರ್ಚನ ಇರ್ತೈತಿ. ಹಂಗಾಗಿ ಇದನ್ನ ಚಾಯ್ಸ್ ಮಾಡ್ಕೊಂಡಿವಲ್ಲ, ಇದು ಸ್ವಲ್ಪ ನಮ್ಗೆ ಇದು ಸಂಘ ಕಟ್ಟಕ್ಕಾಯ್ತು, ಮನೆ ಖರ್ಚಿಗಾಯ್ತು, ನಮ್ಗೆ ಅಡ್ಜಸ್ಟ್ ಆಗ್ಬಿಡ್ತು ಲೈಫ್, ಹಣ ದಿನ ಓಡಾಡ್ಲಿಕ್ಕೆ ಶುರು ಆಯಿತು. ಹಾಂ ಹಾಂ ಸರ್. ಒಂದು 5-6 ವರ್ಷದಾಗ ಒಂದು 17,000-6 ಲಕ್ಷ ರೂಪಾಯಿ ಸಾಲ ಹರ್ಕೊಂಡ್ವಿ. ಓ, ಅಷ್ಟೊಂದು ಸಾಲ ಆಗಿತ್ತು? ಹಾಂ, ಹೇ ಸಿಕ್ಕಾಪಟ್ಟೆ. ಇನ್ನು ಅಂದ್ರೆ ಬಡ್ಡಿನೂ ಬೆಳ್ತಿತ್ತಲ್ಲ ಸರ್. ಓ, ಬಡ್ಡಿ ಬೆಳೀತಿತ್ತು ಅದಕ್ಕೆ ಸರ್. ಓಹೋ, 56,000 ರೂಪಾಯಿ 56,000 ಬಡ್ಡಿ ಕಟ್ಟಿವಿ ಸರ್ ನಾವು. ಓ, ಹಂಗಾಗಿದೆ ಸಾಲ ಅಲ್ಲ. ಹಿಂಗಾದ್ರೆ ಯಾವ ಮನಸ್ಸೇ ಉಳಿತೇನೆ ಸರ್. ಹಂಗಾಗಿ ನಾವು ಬಡ್ಡಿ ಎಲ್ಲ ಕಟ್ಟಿಗೆಂತ ಬಂದು ಮತ್ತೆ ಈ ಲೋನ್ ಮಾಡ್ಕೊಂಡು ಈ ಲೋನ್ ಕಟ್ಟಿ ಇವಾಗ ಕ್ಲಿಯರ್ ಆಗಿವ್ರಿ. ಈ ಹೂವಿನಿಂದ ನೆಮ್ಮದಿ ಅಂತ ಐತೆ ಸರ್. ಹೂವಿನ ಕೃಷಿ ನಿಮ್ಮನ್ನು ಆರ್ಥಿಕವಾಗಿ ಗಟ್ಟಿ ಮಾಡಿದೆ? ಗಟ್ಟಿ ಮಾಡಿದೆ ಸರ್, ಸಾಲ ಸೋಲಗಳನ್ನು ಹರ್ಕೊಂಡಿದೆ. ಸರಿ, ಆರಂಭದಲ್ಲಿ ಇದೆಲ್ಲ ಹೆಂಗಿತ್ತು? ಆ ಹೂವಿನ ಕೃಷಿ ಶುರು ಮಾಡಿದ್ದು ಯಾವಾಗ, ಯಾವ್ಯಾವ ಹೂಗಳನ್ನು ಮೊದಲೇ ಹಾಕ್ಲಿಕ್ಕೆ ಶುರು ಮಾಡಿದ್ರಿ? ಇದೆ ಸರ್ ಗಿಲಾಡಿ ಹೂವು ಅಂತ ಹೇಳಿ ಸರ್, ನಮ್ಮ ಕಡೆ ಗಿಲಾಡಿ ಅಂತಾರ, ಸಿಟಿ ಕಡೆ ಗಲಾಟೆ ಅಂತಾರ. ಇದು ನಾವು ಹಚ್ಚಿಗೆನಾಕ ಖರ್ಚು ಕಮ್ಮಿ ಸರ್, ಒಂದು 3,000-4,000 ರೂಪಾಯಿ ಕೊಟ್ಬಿಟ್ರೆ ಒಂದು 1/2 ಎಕರೆ 2 ಎಕರೆ ಬರ್ತಾವ ಅಗಿ ಅಗಿ ಬರ್ತದೆ. ಹಾಂ ಸರ್, ಒಂದು ಚೀಲ 2 ಚೀಲ ಎರೆ ಗೊಬ್ಬರ ಒಗೆದು ಬಿಟ್ರೆ ಬಂದ್ಬಿಡ್ತು ಸರ್. ಒಂದು 3-4 ತಿಂಗಳು ಪೀಕ್ ಬರ್ತಾರೆ, ಬಂದ್ಬಿಡ್ತದೆ. ಎವ್ರಿ ಟೈಮು ನಾನು ಹಚ್ಚಿದಾಗ ಸ್ಟಾರ್ಟಿಂಗ್ ಅವ್ನು ಕೇಳೋರಿದ್ದಿಲ್ಲ ಸರ್, ಒಂದು 10 ಕೆಜಿ 5 ಕೆಜಿ ಹಾಕಿ ಹೇ ಸಾಕಪ್ಪ ಹಾಕ್ಬೋಡಂತಿದ್ರು. ಓಹೋ, ಈಗೆಲ್ಲ ಕಡೆ ಡೆವಲಪ್ಮೆಂಟ್ ಆಗಿಬಿಡೋದು ಸರ್, ಅಂಗಡಿಗಳು ಜಾಸ್ತಿ ಆಗಿವಲ್ಲ, ಬೇಡಿಕೆ ಐತೆ ಮಿನಿಮಮ್. ಬಟ್ ಅಲ್ಲೊಬ್ಬರಲ್ಲೊಬ್ಬರು ರೈತರು ಆಕಾರ ಜಾಸ್ತಿ ಆದ್ರೆ ಅವನು ಕೇಳೋರಿರಲ್ಲ ಸರ್. ಓಹೋ, ನಾವು ಕಂಟಿನ್ಯೂ ಬೆಳೀತಾ ಇರ್ತೀವಲ್ಲ, ನಮಗೊಂದು 2-4-5 ಅಂಗಡಿ ಫಿಕ್ಸ್ ಆಗಿಬಿಡೋ ಸರ್. ಇಳ್ಕಲ್ಲ, ಗಂಗಾವತಿ, ಕೊಪ್ಪಳ ಅಂತೇಳಿ ಇರ್ಕಲ್ಗಡ, ಇಲ್ಲೆಲ್ಲ ಅಂಗಡಿ ಫಿಕ್ಸ್. ನಾವು ಫೋನ್ ಮಾಡಿಬಿಟ್ರೆ ಹಾಕಂತಾರ, ಫಿಕ್ಸ್ 30 ರೂಪಾಯಿ ಕೆಜಿ ಸರ್. ಅದು ಓ ಗಲಾಡಿವು, ಅದು ಮಾರ್ಕೆಟ್ ಹೆಂಗೆ ಇರಲಿ ಸರ್, 10 ರೂಪಾಯಿ ಇರಲಿ 100 ರೂಪಾಯಿ ಇರಲಿ, ನಾವು ನಮಗೆ ಕೊಡೋದು 30 ಸರ್. 30 ರೂಪಾಯಿ ಫಿಕ್ಸ್, ಅದಕ್ಕಿಂತ ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ? ಅಮಾಸಿ ಇರುತ್ತೆ ಸರ್, ಅಮಾಸಿ ನಾಳೆ ಹಂಗೆ ಅಮಾಸಿ ಇತ್ತಂದ್ರೆ ಇವತ್ತು ನಂಗೆ ಒಂದು ಎವರೇಜ್ ಒಂದು 700 ರೂಪಾಯಿ ತನಕ ಹೋಗುತ್ತೆ ಸರ್. 700 ರೂಪಾಯಿ ತನಕ ಹೋಗುತ್ತೆ. ನಾವು ಅಂದರೆ ಇದಕ್ಕೆ ಸೀಸನ್ ಅಂದರೆ ಯಾವಾಗ? ಸೀಸನ್ ಅಂತ ಇಲ್ಲ, ಅಮಾಸಿ ಹುಣ್ಣಿಮೆನ ಸೀಸನ್ ಸರ್. ಇದು ನಿರಂತರವಾಗಿ ಬರ್ತದೆ ಇದು? ಹಾಂ ಸರ್. ಇದಕ್ಕೆ ಇವಾಗ ಬಿತ್ತನೆ ಮಾಡಬೇಕು, ಈ ತಿಂಗಳಲ್ಲಿ ಬಿತ್ತನೆ ಮಾಡ್ಬೇಕಂತ ಏನಿಲ್ಲ? ಇಲ್ಲ ಇಲ್ಲ ಸರ್, ಇದಕ್ಕೆ ನೋ ಲಿಮಿಟ್ ಸರ್. ಹೌದಾ? ಟೈಮ್ ಲಿಮಿಟ್ ಏನಿಲ್ಲ, 12 ತಿಂಗಳು ಯಾವಾಗಾರ ಹಚ್ಬೋದು. ಹೌದು. ಓಹೋ, ಸುಗಂಧರಾಜ ಆಯಿತು, ಇದನ್ನಾಯ್ತು, ಯಾವಾಗಾರ ಹಚ್ಬೋದು. ಹೀಗೆ ಒಟ್ಟು ಯಾವ್ಯಾವ ಹೂವಿನ ಬೆಳೆಗಳನ್ನು ಬೆಳೀತಾ ಇದ್ರಿ ನೀವು? ಸುಗಂಧರಾಜ ಬೆಳಿತೀವಿ ಸರ್, ಕನಕಾಂಬರಿ ಬೆಳಿತೀವಿ ಸರ್, ಚೆಂಡು ಹೂ ಬೆಳಿತೀವಿ ಸರ್, ರೆಡ್ ಆಗಿ ಅಲ್ವಾ, ಮತ್ತೆ ಸೇವಂತಿಗೆ ಬೆಳೆದಿವಿ ಸರ್, ಮತ್ತು ಇವಾಗ ಮತ್ತೆ ಬೆಳಿಬೇಕು. ಓಹೋ, ಈಗ ಇದರಲ್ಲಿ ಯಾವುದು ಹೆಚ್ಚು ಮಾರ್ಕೆಟಿಂಗ್ ಆಗೋದು ನಿಮಗೆ? ನಮಗೆ ಇವೆಲ್ಲ ಒಟ್ಟೊಟ್ಟಿಗೆ ಇರ್ತಾವ? ಹಾಂ, ಎಲ್ಲ ಒಟ್ಟೊಟ್ಟಿಗೆ ಇರ್ತಾವೆ ಸರ್. ನಮ್ಮ ಹೊಲಕ್ಕೆ ಬರೀ ಯಾವಾಗ 12 ತಿಂಗಳನ್ನು ಸಿಗುತ್ತೆ ಸರ್ ನಮಗೆಲ್ಲ. 12 ತಿಂಗಳು ನಿಮ್ಮ ಹೊಲ ಸುಂದರ ತೋಟ? ಹಾಂ ಸರ್. ಚೆಂದ ಇರ್ತದೆ ಹಂಗಾರೆ? ಹಾಂ ಸರ್. ಇಷ್ಟೆಲ್ಲ ಹೂಗಳು ಇರೋದ್ರಿಂದ? ಹಾಂ ಸರ್. ಇದ್ರ ಜೊತೆ ಮತ್ತು ಶೇಂಗಾನು ಬೆಳೆದಿರ್ತೀವಿ, ಮತ್ತೆ ಏನಾರ ಕಾಯಿಗಡ್ಡೆ ಏನೋ ಸ್ವಲ್ಪ. ಇನ್ಮೇಲೆ ಶೇಂಗಾ ಬಂದಾಗೆ ಶೇಂಗಾ ಕಿತ್ಕೊಂಡು ಸುಟ್ಕೊಂಡು ತಿಂದು ಚೆಂದ ಹೂ ನೋಡ್ಕೊಂಡು ಹೋಗೋಣ ಅಂಕರ್ ನಾವು. ಆಯ್ತು ಸರ್, ಬನ್ರಿ ಸರ್. ಸರ್, ಈಗ ನಮ್ಗೆ ಹೇಳ್ರಿ, ಗಲಾಡೆ ಹೂವು, ಆಮೇಲೆ ಸುಗಂಧರಾಜ ಹೂ ಬೆಳಿತೀರಿ, ಕನಕಾಂಬರಿ ಬೆಳಿತೀರಿ, ಈ ಹೂಗಳಲ್ಲಿ ಏನಾದರೂ ರೋಗ ರುಜಿನಗಳು ಹೆಂಗಿರ್ತದೆ, ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀರಿ? ಬರ್ತಾವ ಸಮಸ್ಯೆಗಳು ಇರ್ತಾವ ಹೇಗೆ? ಬರ್ತವೆ ಸರ್. ಈ ಗಿಲಾಡಿ ಹೂವು 1 ತಿಂಗಳು ಹರಿದ್ರೆ ಸರ್, 7 ತಿಂಗಳಿಗೆ ಆ ಹೂವಿನಾಗ ಒಂದು ಯಾವುದೋ ಒಂದು ಹುಳ ಬರುತ್ತೆ ಸರ್. ಅದಕ್ಕೆ ನಮ್ಗೆ ಇಷ್ಟು ವರ್ಷ ಆದರೆ ಅದಕ್ಕೆ ಔಷಧಿನೇ ಸಿಕ್ಕಿದ್ದಿಲ್ಲ ಸರ್. ಎರಡು ತಿಂಗಳು ಅರಿತಿದ್ವಿ, ಅವ್ನ ಕಿತ್ತೋಗಿತ್ತಿದ್ವಿ, ಮತ್ತೊಂದು ಹೊಸ ಅಗಿ ತರ್ತಿದ್ವಿ. ಹಿಂಗ ಮಾಡಿದ್ವಿ ಸರ್. ಇವಾಗ ಒಂದು ಇಲ್ಲಿ ಇರ್ಕಲ್ ಗಡದಾಗ ಒಬ್ರು ಔಷಧಿಂದೆ ಎವಿಸೆಂಟ್ ಅಂತಂದು ಒಂದು ಔಷಧಿ ಕೊಟ್ರು, ಅದಕ್ಕೆ ಗ್ರಿಪ್ ಬಂದ್ವಿ ಸರ್. ಈಗ ಒಂದು 3-4 ತಿಂಗಳ ಕಂಟಿನ್ಯೂ ಬರ್ತಾರೆ. ಈಗ ರೋಗ ಕಂಟ್ರೋಲ್ ಬಂದಿದೆ? ಹಾಂ, ಕಂಟ್ರೋಲ್ ಇವಾಗ ಸರ್. ಓಹೋ. ಈಗ ನೀವು ನಿಮ್ಮ ತಾಯಿಯವರು ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಲ್ಲಿ ಸ್ತ್ರೀ ಶಕ್ತಿ ಸಂಘದಲ್ಲಿ ಒಬ್ಬ ಸದಸ್ಯರು, ಅವರು ಇದನ್ನೆಲ್ಲ ನೋಡಿಕೊಂಡ್ರು, ಹಿಂಗೆ ಮಾಡೋಣ ಅಂತ ಪ್ಲಾನ್ ಮಾಡಿದರು. ನಿಮ್ಮಲ್ಲಿ ಇದು ಆಸಕ್ತಿ ನಿಮಗೆ ಹೆಂಗೆ ಬೆಳೀತು? ನಮಗೆ ಹೆಂಗೆ ಬೆಳೀತಾನೆ ಸರ್, ಅದು ನಮ್ಮದು. ನೀವು ಈಗ ಆರ್ಥಿಕವಾಗಿ ಸರ್ ಹಿಂದೆ ಉಳಿದಿದ್ವಿ, ಅದು ಒಂದು ನಿಮಗೆ ಒಂದು ಇದೆ ಪ್ರೇರಣೆ ಇದೆ, ನಾವೇನಾದರೂ ಬದಲಾಗಬೇಕು ಅಂತೇಳಿ, ಈ ಬಡತನದಿಂದ ಹೊರಗೆ ಬರಬೇಕು ಅಂತ. ಬಟ್ ಅದನ್ನೆಲ್ಲ ನೀವು ನೋಡಬೇಕಲ್ವಾ, ಕಲಿಬೇಕಲ್ವಾ, ಹೇಗೆ? ಅದೇ ಸರ್, ಎಲ್ಲೆಲ್ಲ ಮಂತರ ಹೋಗಿರ್ತೀನಿ ಸರ್. ಹೂನ್ಯಾಗ ಚೆನ್ನಾಗಿ ಲಾಭ ಐತೆ ನೋಡು, ಚೆನ್ನಾಗಿ ಲಾಭ ಐತೆ ನೋಡು. ಅಂಗಡಿ ಅಂಗಡಿ ಎಲ್ಲ ಕೇಳಿ ಅಡ್ಡಾಡಿ ತಿಳ್ಕೊಂಡಿದ್ರಿ ನಾನು. ಎಲ್ಲರೂ ಹಿಂಗೆ ಅಂತಿದ್ರು ಸರ್. ನಾನು ಎಲ್ಲ ಕೆಲಸ ಕೂಲಿ ಕೇಳಿ ಎಲ್ಲ ಹೋಗಿ ಮಾಡಿ ಮುಗಿಸಿ ಬಂದೇನಿ ರೀ ಸರ್. ಹಂಗಂದ್ರೆ ನಾವು ಒಂದು ಟೆಸ್ಟ್ ನೋಡೇ ಬಿಡೋಣ ಅಂತೇಳಿ ಹಚ್ಚಿದ್ವಿ ಸರ್. ಅದಕ್ಕೆ ಸಕ್ಸಸ್ ಆಯ್ತು. ನಾನು ಹೊಲ್ದಾಗ ಕೆಲಸ ಮಾಡವಲ್ರಿ ಭಾಳ ಬಿಡೋಲ್ಲ ಮೊದಲೇ. ಇದು ಯಾವಾಗ ಕೆಲಸ ಸಕ್ಸಸ್ ಆಯ್ತು, ಒಂದು 4 ರೂಪಾಯಿ ಕೈಯಾಗೆ ಬಂದ್ಬಿಡು, ಅವಾಗ ಒಂದು ಸ್ವಲ್ಪ ಜಾಸ್ತಿ ಆಯ್ತು ಆದಾಯ ಬಂದಾಗೆಲ್ಲ. ಆದಾಯ ಬಂದಾಗ ದುಡಿಬೇಕು ನಾವು, ಆಸಕ್ತಿ ಜಾಸ್ತಿ ಆಯ್ತು ಸರ್. ಇಷ್ಟೇ ಸರ್ ಮತ್ತೆ. ಅವಾಗ ನಮ್ಮ ಮನೆಗೆ ಸಿಕ್ಕಾಪಟ್ಟೆ ಬೇಯರು, ಯಾಕೆ ತಿರುಗ್ತಿ, ಯಾರು ಓದೋದಲ್ಲಿ ಯಾರು ಹಿರಿಯರು ಕಾಣಲಿ, ಎಲ್ಲ ಅವ್ರಿಗೆ ಹೇಳೋರು ನಮ್ಮವರು ಎಲ್ಲರೂ ಬೇಯರು. ಈಗ ಹಂಗೇನಿಲ್ಲ ಸರ್, ಈಗ ನಾವು ಆತ್ಮಲಿದ್ದಾನೆ ನಮ್ಮ ಬಾಳೆ ಅಂತಾರೆ. ಸುಗಂಧರಾಜ ಹೂವು ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಿ ಸರ್? ಎವರೇಜ್ ಒಂದು 1/2 ಎಕರೆ. ಒಂದು ಎಕರೆ ಅದು ಪೂರ್ತಿ ಕೆಂಪು ನೆಲ ಇದ್ರೆ ಸರ್, ಜಾಸ್ತಿ ಕಬ್ಬಿಣಾಂಶ ಅದು ತಿಪ್ಪಿ ಗೊಬ್ಬರ ಜಾಸ್ತಿ ಇತ್ತಂದ್ರೆ ಸತ್ತು ಹೆಂಗೆಂಗೆ ಜಾಸ್ತಿ ಇರುತ್ತೆ ಹಂಗೆ ಹಂಗೆ ಬೆಳ್ತೈತ್ರಿ. ಒಂದು 1/2 ಎಕರೆ ಬರ್ತೀರಿ, ಒಂದು 20-25-30 ಕೆಜಿ ಎವರೇಜ್. ಅಲ್ಲ, ಇವೆಲ್ಲ ಸಾಲು ಸಾಲು ಬೇರೆ ಬೇರೆ ಇರ್ತಾವ? ಇಲ್ಲ ಸರ್, ಒಂದೊಂದು ಸಪ್ರೇಟ್. ಈ ಮೆಕ್ಕೆಜೋಳ ಸಹ ಹೆಂಗೆ ಬಿತ್ತೀವಿ ಸೇಮ್ ಹಂಗೆ ಹಾಕಿರ್ತೀವಿ ಸರ್. ಹಂಗೆ ಇದು. ಓ, ಇದು ಒಂದು 1/2 ಎಕರೆ, ಅದೊಂದು 5 ಎಕರೆ ಅಂತೇಳಿ. ಒಟ್ಟು 8 ಎಕರೆ ಭೂಮಿ ಇದೆ ನಿಮಗೆ? ಒಂದು 7 ಎಕರೆ ಚಿಲ್ಲರೆ ಸರ್. ಈ ಹೂವಿಗಾಗಿ 8 ಎಕರೆ ಮೀಸಲಿಟ್ಟಿರಿ? ಒಂದು 3-4 ಎಕರೆ ಹಾಕಿರ್ತೀವಿ ರೀ. ಮತ್ತು ನಮ್ಗೆ ಒಂದು 2-3-4 ಎಕರೆ ಬೀಳಿದ್ದು ಸರ್ ಗೌಡ್ರ ಹೊಲ, ಅವನು ಮಾಡ್ಕೊಂಡು ಈ ವರ್ಷ ಇದೆ ಹೂವಿಗೆ ಅಂತ. ಈಗ ಯಾವುದೇ ಬೆಳೆ ಚೆನ್ನಾಗಿ ಬರಬೇಕು ಅನ್ನೋದ್ರೆ ಮಣ್ಣಿನ ಗುಣಮಟ್ಟ ಭಾಳ ಮುಖ್ಯ. ಅದಕ್ಕೆಲ್ಲ ಯಾವ ರೀತಿಯ ಗೊಬ್ಬರಗಳನ್ನು ಕೊಡ್ತೀರಿ ನೀವು? ಈಗ ನಾವು ರಾಸಾಯನಿಕ ಯೂರಿಯಾ ಗೊಬ್ಬರ ಎಲ್ಲ ಯೂಸ್ ಮಾಡೋದು ಕಮ್ಮಿ ಮಾಡಿವಿ ಸರ್. ಯೂರಿಯಾ ಇವೆಲ್ಲ ಕಡಿಮೆ ಮಾಡಿದ್ರೆ? ಕಮ್ಮಿ ಮಾಡಿದ್ರು. ಸಟ್ರೈಟ್ ಅಂತ ಬರ್ತ ಸರ್ ಕಿಸಾನ್ ಕಂಪ್ನಿಯಿಂದ, ಅದನ್ನು ಹಾಕ್ಬಿಡ್ತೀವಿ. ಅದು ಆರ್ಗ್ಯಾನಿಕ್ ಅಥವಾ ಆರ್ಗ್ಯಾನಿಕ್ ಸರ್? ಇದು ಎರೆಹುಳು ಗೊಬ್ಬರ ಸರ್. ಎರೆಹುಳು ಗೊಬ್ಬರ ಯೂಸ್ ಮಾಡಕತ್ತೀನಿ. ಹೌದಾ? ಇದನ್ನ ನೀವೇ ತಯಾರು ಮಾಡ್ಕೊಳ್ತೀರಾ? ಇಲ್ಲ ಸರ್, ಘಟಕ ಮಾಡ್ಕೊಂಡು? ಇಲ್ಲ, ತಗೊಂಬಂದು ಮಾಡ್ತೀವಿ ಸರ್. ಖರೀದಿ ಮಾಡ್ತೀರಿ? ಮಾಡ್ಬೋದಲ್ಲ, ನಿಮಗೆ ಸಾಕಷ್ಟು ನೆಲ ಇದೆ, ಭೂಮಿ ಇದೆ ಎಲ್ಲ ಮಾಡ್ಬೋದು ಸರ್. ನಾವು ಸಿಕ್ಕಾಪಟ್ಟೆ ಹೂಗಳು ಹಾಕೊಂಬಿಟ್ಟಿವಲ್ಲ ಸರ್, ಅವು ಲೇಬರ್ ಕಮ್ಮಿ ಸರ್ ಹಚ್ಚೋದು ನಾವು. ನಾವು ಮಾಡ್ಕೊಂಬಿಟ್ಟು ನೀವೇ ಮಾಡ್ತೀರಿ? ಹಂಗಾಗಿ ಎಷ್ಟು ಜನ ಇದ್ರಿ ಮನೇಲಿ ನೀವೆಲ್ಲ ಸದಸ್ಯರು? ನಮ್ಮ ತಂಗಿಯರು ಒಂದು ಇಬ್ಬರು ಇದೆ ಸರ್, ನಮ್ಮ ಮಳೆ ಹೋಗ್ಬೋದನ ಅಪ್ಪ ಅವ್ವ ನಾನು ಎಲ್ಲರೂ ಕೆಲಸ ಮಾಡ್ಕೊಂಡು ಎಲ್ಲರೂ ಮುಂಜಾನೆ ಹೋಗ್ಬಿಡ್ತೀವಿ ಸರ್. 6 ಹೋಗ್ಬಿಡ್ತೀವಿ, ಅವ್ರು ಯಾಕೆ 8-9 ಬಂದ್ಬಿಡ್ತೀವಿ ಮನೆಗೆ. ಹೂಗಳು ದಿನ ಕಟಾವಾಗ್ತದ? ದಿನ ಡೈಲಿ ರೀ. ಡೈಲಿ ಇರ್ತದೆ? ಓಹೋ. ನಾವು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಏನಿಲ್ಲರಿ, ನಾವು ಅಂಗಡಿ ಫಿಕ್ಸ್ ಮಾಡ್ಕೊಂಬಿಟ್ಟಿವಲ್ಲ, ಅವತ್ತೊಂದು ದಿನ ಹಾಕೋದು ಬಿಟ್ಟನಪ್ಪ ಅವ್ರು ಮತ್ತೆ ಅಂಗಡಿ ಬಂದ್ ಮಾಡ್ಬೇಕ್ರಿ ಸರ್ ಅವರು. ಓ, ಅಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿದೆ ನಮ್ಮಲ್ಲಿ? ಓ, ಇವತ್ತು ಇಲ್ಲಿ ಬಸ್ ಬಂದಿಲ್ಲ ಅಂದ್ರೆ ಇನ್ನೊಂದು ಊರಿಗೆ ಹೋಗಿ ಹಾಕಿ ಬರ್ಬೇಕು ಸರ್ ನಾವು ಬಸ್ಸಿಗೆ ಹೋಗೋಣ. ಓಹೋ, ಅಂದರೆ ಅವಾಗ ಕಮಿಟ್ ಆಗಿರ್ತೀರಿ ನೀವು? ಕಮಿಟ್ ಆಗಿಬಿಟ್ಟಿರ್ತೀವಿ ಸರ್. ಈಗ ಹೆಂಗೆ ವ್ಯಾಪಾರಿಗೂ ನಿಮಗೂ ಮುಂಗಡ ಕೊಡೋದು ಈ ಥರದ್ದು ಇದೆಯಾ? ಕೇಳಿದ್ರೆ ಕೊಡ್ತಾರೆ ಸರ್. ನಾವು ಕೇಳಿಲ್ಲರಿ. ಕೇಳಿಲ್ಲ, ಕೊಡ್ತಾರೆ ಸರ್. ಮಾಲು ಹಾಕೋದು, ದುಡ್ಡು ತರೋದು? ಹಾಂ, ಫುಲ್ ಫ್ರೆಂಡ್ಶಿಪ್ ಆಗಿಬಿಟ್ಟಿವಿ ಸರ್. ಒಂದಿನ 10 ಕೆಜಿ ಹೆಚ್ಚಾಕಿದ್ರೆ ಸುಮ್ಮನೆ ಇರ್ತಾರೆ. ಒಂದು ನಾನು ಊರಿಗೆ ಹೋಗಿ ಇವತ್ತು ಇಲ್ಲಾಂದ್ರೆ ನಡೀತಿದ್ವಿ. ಅಡ್ಜಸ್ಟ್ ಆಗಿರಿ ಸರ್. ಅಡ್ಜಸ್ಟ್ ಆಗಿದ್ದೀರಿ. ಒಂದು 2-3 ಅಂಗಡಿ ಇಟ್ಕೊಂಡಿರ್ತೀವಿ ಸರ್. ಅಷ್ಟು ಕವರ್ ಮಾಡ್ಕೊಂಬಿಡ್ತೀವಿ. ಪ್ರತಿದಿನ ಎಷ್ಟು ಕೆಜಿ ಆಗುತ್ತೆ ಎಲ್ಲ ಹೂಗಳು ಸೇರಿಕೊಟ್ಟು? ಇವಾಗ ಸುಗಂಧರಾಜ ಸರ, ಅದು ಡೈಲಿ ಲೆಕ್ಕ ಹಾಕಂಗಿಲ್ಲ ಸರ್. ಈಗ 20-22 ಹಿಂಗೆ ಬರಕತ್ತೆ ಸರ್. ಮೊದಲೆಲ್ಲ 5-3-2 ಕೆಜಿ ಬರಕತ್ತಿತ್ತು. ಓಹೋ. ನಾವು ಈಗ 20 ಕೆಜಿ ಬರ್ತಾ ದಿನ 1600 ರೂಪಾಯಿ ಹೂವು ಬೆಳಿತೇನೆ ಬಸವಣ್ಣ ಅನ್ನಂಗಿಲ್ಲ ಸರ್. ಬರ್ತೀರಿ ಒಂದು 2-3 ತಿಂಗಳು ಮತ್ತೆ ಕಮ್ಮಿ ಆಗುತ್ತೀರಿ ಸರ್. ಅದು ಏರುಪೇರು ಆಗ, ಅವಾಗ 1 ವರ್ಷದ ಲೆಕ್ಕ ಹಾಕಿ ರೊಕ್ಕ ಇರಂಗಿಲ್ಲ ನಮ್ಮ ಕೈಯಾಗ. ಅದು ಏರುಪೇರು ಆಗುತ್ತೀರಿ ಸುಗಂಧರಾಜ. ಈ ಗಲಾಟೆ ಏನು ಎವರೇಜ್ ಬರ್ತೀರಿ? ಈಗ 40 ಕೆಜಿ ಅರಿತೀನಿ ರೀ ಡೈಲಿ. ಅದು ಈ ಗಲಾಟೆ ಸುಗಂಧರಾಜು ಇವೆಲ್ಲ ಸೀಸನಬಲ್ ಇಲ್ಲ, ಯಾವಾಗಲೂ ಹೋಗುತ್ತೆ. ಯಾವಾಗಲೂ. ಆದರೆ ಈ ಚೆಂಡು ಯಾವಾಗಲೂ ಮಾರ್ಕೆಟಲ್ಲಿ ಇರಲ್ಲ? ಯಾವಾಗಲಿ ಅಂತಾರೆ, ಕೆಲವೊಬ್ರು ಗೊತ್ತಿಲ್ಲ. ಸಿಟಿ ಒಳಗೆ ಚೆಂಡು ಡೈಲಿ ಮಾರ್ಕೆಟ್ ಇರ್ತೀರಿ? ಇರ್ತದೆ. ಹಾಂ ಸರ್, ಹೋಗ್ತದೆ. ಒಮ್ಮೊಮ್ಮೆ ಹೋಗುತ್ತೀರಿ, ಒಮ್ಮೊಮ್ಮೆ 5 ರೂಪಾಯಿ ಕೇಳೋರು ದಿಕ್ಕಿರಲ್ಲ. ಬಟ್ ನಮ್ಮದು ಫಿಕ್ಸ್ ಒಪ್ಪಂದ ಮಾರ್ಕೆಟ್ ಇರ್ತೈತಲ್ಲ, ನಮ್ಮದು ಒಪ್ಪಂದ ಮಾತುಕತೆ ಆಗಿಬಿಟ್ಟಿರ್ತದೆ. 40 ರೂಪಾಯಿ ಕೆಜಿ ಕೊಡ್ಬೇಕು ಅವರು. 12 ತಿಂಗಳನ್ನು ಹಾಕ್ತೀವಿ ನಾವು. ನಾವು ಒಪ್ಪಂದ ಕೊಡ್ತೀವಿ ಅಂತೇಳಿ 2 ಎಕರೆ ಹಾಕಂದ್ರೆ ತಾಂಗಲ್ರಿ, ಸುಮ್ಮನೆ ಒಂದು 2,000 ಕೆಂಪು 2,000 ಎಲ್ಲೋ ಹಚ್ಕೊಂಡು ಡೈಲಿ ಒಂದು 20-30 ಕೆಜಿ ಹಾಕ್ತಿರ್ತೀವಿ ಅವ್ರು. ನೋಡಿ ಈಗ ಈ ಹೂಗಳನ್ನೆಲ್ಲ ಬೆಳೆಯೋದಕ್ಕೆ ಆ ಸಸಿಗಳನ್ನು ತರೋದು ಇಂಪಾರ್ಟೆಂಟ್. ಎಲ್ಲಿಂದ ತರ್ತೀರಿ? ಬೆಂಗಳೂರಿಂದ ತರಿಸ್ತೀವಿ ಸರ್. ಅಲ್ಲಿಂದ ತರಿಸ್ತೀರಿ? ಇಲ್ಲೆಲ್ಲ ಪಕ್ಕದಲ್ಲಿ ಸಿಗಲ್ವಾ? ಸಿಗ್ತೀವಿ ಸರ್, ನಾವು ಎಮರ್ಜೆನ್ಸಿ ಇದ್ದಾಗ ಇಲ್ಲೇ ತರ್ತೀವಿ ಸರ್. ಇಲ್ಲೇ ಇರ್ಕಲ್ಗಡ ಬೋದಗುಂಪ ಇಲ್ಲಿ ಎಮರ್ಜೆನ್ಸಿ ಇದ್ದಾಗ ಇಲ್ಲೇ ತರ್ತೀವಿ. 3 ರೂಪಾಯಿ ಒಂದು ಕೊಡ್ತಾರೆ ಸರ್. ಬೆಂಗಳೂರಲ್ಲಾದ್ರೆ? ಬೆಂಗಳೂರಲ್ಲಿ ಸರ್ ನಮ್ಗೆ 1 ರೂಪಾಯಿ 1 ವರಿ, 1.50 ರೂಪಾಯಿ, 1.70 ರೂಪಾಯಿ ಪೈಸೆ ಎಲ್ಲ ಸಿಕ್ಬಿಡ್ತಾವೆ. ಸಿಕ್ಬಿಡುತ್ತೆ. ಎವರೇಜ್ ನಮ್ಗೆ ಒಂದಾಗಿ 1 ರೂಪಾಯಿ ಉಳಿತೈತೆ ಸರ್. ಇಬ್ರು ಮೂವರು ಕಲ್ತು ಒಂದು 10-15 ಸಾವಿರಗೆ ತರಿಸಿದ್ರೆ 15 ಸಾವಿರ ರೂಪಾಯಿ ಉಳಿತೈತೆ ಅಲ್ರಿ ನಮ್ಗೆ. ನೀವೇ ಹೋಗ್ತೀರಾ ಅಲ್ಲಿಂದ ಅಥವಾ ಅವರೇ? ಫೋನ್ ಮಾಡಿಬಿಡ್ತೀವಿ ಸರ್, ಆಟೋದಾರ ಪರಿಚಯ ಅದರ, ಫೋನ್ ಮಾಡಿಬಿಡ್ತೀವಿ, ಹಾಕಿ ಕಳಿಸ್ತಾರೆ. ಅಲ್ಲ, ಬೆಂಗಳೂರಿಂದ? ಹಾಂ, ಬೆಂಗಳೂರಿದ್ದಾನೆ ಸರ್. ಆಟೋಗಳಲ್ಲಿ ಬರ್ತದೆ? ಹಾಂ ಸರ್, ಆಟೋದವ್ರು ಬಸ್ಸಿಗೆ ಇಟ್ಬಿಡ್ತಾರೆ ಸರ್ ಬಂದು. ಹಾಂ, ಅಲ್ಲಿಂದ? ಹಾಂ, ಅವರೆಲ್ಲ ಕೊರಿಯರ್ ಮಾಡಿ ಈಗ ಅಲ್ಲಿ ಪರಿಚಯ ಬಿಡ್ತಾರೆ ಸರ್. ನಾವು ಫ್ರೀ ಇದ್ರೆ ನಾವು ಹೋಗ್ತೀವಿ ಸರ್. ಫ್ರೀ ಇದ್ದಾಗ ಹೋಗ್ತೀವಿ ನಾವು. ಬಸ್ಸಿಗೆ ಬಂದ್ಬಿಡ್ತದೆ? ಹಾಂ ಸರ್. ಈಗ ಇದಲ್ದೇ ಈಗ ಅಗಿ ಎಲ್ಲ ತಂದ ಮೇಲೆ ಹಚ್ಚೋ ವಿಧಾನಗಳು, ಅದಕ್ಕೆ ಪದ್ಧತಿಗಳಿದಾವ, ಹೀಗೆ ಏನೇನು ಮಾಡ್ತೀರಿ? ಅದಕ್ಕೇನು ಪದ್ಧತಿಗಳೇನಿಲ್ಲ ಬಿಡು ಸರ್. ಅಲ್ಲ, ಒಂದು ಗಿಡದಿಂದ ಗಿಡಕ್ಕೆ? ಗಿಡದಿಂದ ಗಿಡಕ್ಕೆ 1 ಫೂಟ್ 2 ಫೂಟ್ ಸರ್. ಅಷ್ಟು ಅಂತ ಸಾಲಿನ ಸಾಲಿಗೆ ಒಂದು 2-2.5 ಫೂಟ್ ಸರ್. ಎವರೇಜ್ ಇಷ್ಟರ್. ಹಚ್ಚಿದ ಮೇಲೆ ಆ ರೀತಿ ಏನೇನು ಮಾಡಬೇಕಾಗ್ತದೆ? ಅದಕ್ಕೇನಿಲ್ಲ ಸರ್, ಈಗ ಎಣ್ಣೆ ಮೊದಲ ಎಣ್ಣೆ ಹೊಡಿಸಂತಿದ್ದಿಲ್ರಿ ಗಿಡ ಯಾವು. ಈಗ ಸ್ವಲ್ಪ ಎಣ್ಣೆ ಜಾಸ್ತಿ ಹೊಡಿಸಲಿಕ್ಕಿದ್ದೆವು. ಎಣ್ಣೆ ಹೊಡೆದು ಬಿಟ್ರೆ ಮತ್ತೇನಿಲ್ಲ, ಹೊಲ ಸತ್ತು ಇದ್ರೆ ಸ್ವಲ್ಪ ಗೊಬ್ಬರ ಹಾಕ್ಯಾರ ಅದು ಡಿಎಪಿಗೆ ಅಂತವೇನಾರು. ಔಷಧ ಹೊಡಿಲೇಬೇಕು? ಔಷಧ ಹೊಡಿಲೇಬೇಕು ಸರ್. ಇವೆಲ್ಲ ಇದಕ್ಕೆ ಮಾರುಕಟ್ಟೆ ಹತ್ತಿರದಲ್ಲಿ ಸಿಗ್ತದೆ ನಿಮಗೆ ಔಷಧಿಗಳು? ಹಾಂ, ಇಲ್ಲೆಲ್ಲ ಸಿಗ್ತವೆ ಸರ್. ಸರಿ, ಈಗ ಸುಗಂಧರಾಜ ಹೂವು, ಗಲಾಟೆ ಹೂವು, ಕನಕಾಂಬರಿ, ಚೆಂಡು ಹೂವು, ಸೇವಂತಿಗೆ, ಇಷ್ಟು ವೈವಿಧ್ಯವಾಗಿರ್ತಕ್ಕಂಥ ಹೂಗಳನ್ನೆಲ್ಲ ಬೆಳೀತಾ ಇದ್ದೀರಿ. ಈಗ ಕೆಲವು ಧಾರ್ಮಿಕ ದೇವಸ್ಥಾನ ಕೇಂದ್ರಗಳಿರ್ತವೆ, ಅಲ್ಲೆಲ್ಲ ನಿಮ್ಗೆ ಮಾರ್ಕೆಟಿಂಗ್ ಇನ್ನು ಜಾಸ್ತಿ ಮಾಡ್ಕೋಬೋದಲ್ವ? ಆ ಥರ ಪ್ರಯತ್ನಗಳು ಮಾಡಿದ್ದೀರಾ? ಅದು ನಮ್ಮದು ಲಕ್ಷ ಸರ್ ಅದು. ನಾವು 3 ವರ್ಷ ಆಯ್ತು ಸರ್ ಈಗ. 1 ವರ್ಷ ದೀಪಾವಳಿ ಎಲ್ಲ ಚೆನ್ನಾಗಿ ಬೆಳೀತೈತಿ, ಈ ವರ್ಷ 2-3 ಲಕ್ಷ ದುಡಿಬೇಕಂತ ಆಸೆ ಬಿದ್ದು ಒಂದು 10-15 ಸಾವಿರ ಆಗಿ ತಗೊಂಬಂದು ಹಚ್ಚಿದ್ವಿ. ಮಳೆ ಬಂದೆಲ್ಲ ಗೊಬ್ಬರ ಆಗಿಬಿಟ್ಟು ಸರ್. ಓಹೋಹೋ. ನಾವು ಈಗ ಇಲ್ಲಿ ಇಲ್ಲೇ ಕೊಪ್ಪಳ ಜಾತ್ರೆ ಐತೆ ಅಂತ ನಾವು ಅದನ್ನ ನಿರೀಕ್ಷೆ ಇಟ್ಕೊಂಡು ಮಾಡಿದ್ರೆ ನಮ್ಮಂಗೆ ಒಂದು 10-15 ಜನ ತಗೊಂಬಂದ್ಬಿಟ್ಟಿರ್ತಾರೆ ಡೌಟ್ ಸರ. ಹಂಗಾಗಿ ನಾವು ಇದು ಒಪ್ಪಂದ ಅಂತ ಮಾಡ್ಕೊಂಬಿಟ್ಟಿವಲ್ಲ, ಇದು ಕಮಿಟ್ ಆಗಿಬಿಟ್ಟಿವಿ ನಾವು. ಅದು ಏ ಜಾತ್ರೆ ಇರಲಿ, ಜಪ್ಪ ಇರಲಿ, ದೊಡ್ಡದು ಏನೋ ಇರಲಿ, ನಾವು ಇಷ್ಟು ಎವರೇಜ್ ಇವತ್ತು ಬಂದಿಲ್ಲ ಹೂವು ಅಂದ್ರೆ 2 ಕೆಜಿ ಹಾಕಿರೆ ಸಮಾಧಾನ ಇರ್ತಾರೆ ಅವ್ರು ಹಂಗಾರು ನಡೀತಿರ್ತೈತಿ ರೀ ಒಟ್ಟು. ಹಂಗಾಗಿ ಅದ್ರ ಕಡೆಯಿಂದ ನಿರೀಕ್ಷೆ ಇಟ್ಕೊಳಲ್ಲ ಸರ್, ಬಟ್ ಮಾರ್ಕೆಟ್ಗೆ ಆಕಾರನೇ ಇರ್ತಾರೆ, ಬೇರೆ ಬೆಳೀತಾರೆ. ಹೌದಾ, ಡೈಲಿ ಮಾರ್ಕೆಟ್ಗೆ ನೀವು ಜಾಸ್ತಿ ಕಮಿಟ್ ಆಗಿರ್ತೀರಿ? ಇಲ್ಲ ಸರ್, ಡೈಲಿ ಮಾರ್ಕೆಟಿಗೆ ಕಮಿಟ್ ಆಗಲ್ಲ ಸರ್, ನಾವು ಡೈರೆಕ್ಟ್ ಅಂಗಡಿಗೆ ಹಾಕ್ಬಿಡ್ತೀವಿ. ಅಲ್ಲದೆ ಅಂಗಡಿಗೆ ದಿನ ಅಲ್ಲಿ ಅಂಗಡಿಗಳಲ್ಲಿ ಮಾರಾಟ ಮಾಡುವಂಥವ್ರು ಹೂ ಮಾರಾಟಗಾರರಿಗೆ ನೀವು ಹೆಚ್ಚು ಕಮಿಟ್ ಆಗೋದು? ಹೌದು. ಜಾತ್ರೆ, ದೇವಸ್ಥಾನ ಕೇಂದ್ರಗಳು ಇಂಥಲ್ಲಿಗೆ ನೀವು ಜಾಸ್ತಿ ಹೋಗಲ್ಲ? ಇಲ್ಲ ಸರ್. ಹಾಂ ಹಾಂ, ಇವ ಹೂವಿನ ಅಂಗಡಿಯವ್ರಿಗೆ ಸಿಕ್ಬಿಟ್ಟಿರ್ತಾರೆ, ಅವ್ರು ಇವರಿಗೆ ಕೊಟ್ಬಿಟ್ಟಿರ್ತಾರೆ ಅವನು. ಇಲ್ಲಿಂದ ಅಲ್ಲಿಗೆ ತೊಗೊಳ್ಳೋದು ಈ ಥರದಾಗ್ತದೆ. ಜೊತೆಗೆ ಈಗ ನಿಮ್ಮ ಮನೆಯೊಳಗಡೆ ಎಲ್ಲರೂ ಕೆಲಸ ಮಾಡ್ತೀರಿ, ಈ ಕೆಲಸಗಳನ್ನು ಯಾರ್ಯಾರು ಏನೇನು ಹಂಚ್ಕೊಳ್ತೀರಿ? ಹೆಣ್ಮಕ್ಳು ಏನು ಕೆಲಸ ಮಾಡ್ತಾರೆ, ಗಂಡ್ಮಕ್ಳು ಏನೇನು ಕೆಲಸ ಮಾಡ್ತಾರೆ? ಹಂಗೇನು ಭೇದ ಭಾವ ಇಲ್ಲ ಸರ್. ಇದ್ರೆ ಉಡಿ ಕಟ್ಕೊಂಬಿಡ್ತೀವಿ ಸರ್, ಅಷ್ಟರು ನಿಂತು ಮುಂಜಾನೆ ಯಾರಕ್ಕೆ ಹೋಗಿ. ಫಸ್ಟ್ಗೆ ಗಿಲಾಡಿ ಹೂವು ಹರಿತೀವಿ ಸರ್, ತಂಪನೇ ಅರಿಬೇಕು ಅವನ, ಬಿಸಿಲಾಗಿಂದ ಮೆತ್ತಗಾಗಿ ಬಿಡ್ತೇವೆ. ಹೌದಾ? ಆಮೇಲೆ ಸುಗಂಧರಾಜ ಹರಿತೀವಿ. ಒಂದಿನ ಮುಂಚೆ ಚೆಂಡು ವರಕ ಮಂದಿ ಇಟ್ಕೊಂಬಿಟ್ಟಿರ್ತೀವಿ ಸರ್ ಮಧ್ಯಾಹ್ನ, ಅವ್ನು ಬೆಳಗ್ಗೆ ಬಸ್ಸಿಗೆ ಹಾಕ್ಬಿಡ್ತೀವಿ. ಮತ್ತು ಆಮೇಲೆ ಕನಕಾಂಬರಿ ಇರ್ತೀವಿ ಸರ್. 11-12 ಗಂಟೆಗೆ ಲೇಬರ್ನ ಒಂದು ಇಬ್ಬರು ಕರ್ಕೊಂಬಂದ್ರೆ 10 ಗಂಟೆಗೆ ಏನೂ ಇರಲಿ ಸರ್ ಹೊಲದಾಗ ಕ್ಲೋಸ್ ಕೆಲಸ. ಮಧ್ಯಾಹ್ನ ಮೇಲೆ ನೀರು ಕಟ್ಟೋದು, ಇವು ಮಾಮೂಲಿ ಸಣ್ಣ ಪುಟ್ಟ ಕೆಲಸ ಅಷ್ಟೇ ಸರ್. ಈಗ ನಿಮ್ಮ ಕುಟುಂಬದಲ್ಲಿ ಹೂವಿನ ಕೃಷಿ ಮಾಡಿದಾಗಲಿಂದ ಒಂದು ಆರ್ಥಿಕವಾಗಿ ಸುಧಾರಣೆ ಆಗಿದೆ ಅನ್ನೋದನ್ನು ಹೇಳಿದ್ರಿ, ಮತ್ತು ಏನೆಲ್ಲ ಸುಧಾರಣೆಗಳಾಗಿದ್ದು? ಈಗ ನಿಮ್ಮ ಕುಟುಂಬದ ಇತರ ಬೇರೆ ಬೇರೆ ಸದಸ್ಯರು ವಿದ್ಯಾಭ್ಯಾಸ ಮಾಡೋದಾಗಿರ್ಬೋದು, ಇನ್ನೇನೋ ಕನಸುಗಳನ್ನು ಕಂಡುಕೊಂಡಿರ್ತಾರೆ, ಅವುಗಳಿಗೆಲ್ಲ ಯಾವ ರೀತಿ ತೋರಿಸ್ಕೊಂಡಿದ್ದೀರಿ? ಕೆಲವೊಂದು ವಿವಾಹನ ಇದ್ರಾಗ ಮಾಡಿವ್ರಿ. ನಮ್ಮ ಸಿಸ್ಟರ್ದಾಯಿತು, ನಮ್ಮ ಚಿಕ್ಕಮ್ಮದಾಯಿತು, ಮದುವೆಗಳೆಲ್ಲ ಮಾಡಿದ್ರಿ. ಒಂದು 10-12 ಲಕ್ಷ ಸಾಲ ಇತ್ತು, ಅದನ್ನು ಹರ್ಕಂದ್ವಿ ನಾವು ಶ್ರೀಮಂತರು. ಈಗೇನು ಗಳಿಸಿಲ್ರಿ ರೊಕ್ಕನ, ಮನೆ ಒಂದು ಹಾಕ್ಸ್ಬೇಕು ಅದು ಒಂದು ಕನಸರಿ, ರೊಕ್ಕ ಅಂತ ಗಳಿಸಿಲ್ಲ. ಈಗ ಮತ್ತೆ ಒಟ್ಟು ಒಂದು ಲೆವೆಲ್ ಇಲ್ಲಿ ನಡ್ಕೊಂಡು ಹೊಂಟೈತಿ, ಇನ್ನೊಬ್ಬರನ್ನ ಕೇಳಿಲ್ಲ, ಕೊಡೋವಷ್ಟಂತೂ ಬೆಳೆದಿಲ್ಲ, ಬಟ್ ಒಂದು ಲಿಮಿಟ್ಗೆ ಎದ್ವಿ ಸರ್. ಓ, ಮನೆ ಒಂದು ಹಾಕ್ಸ್ಕೊಂಬಿಟ್ರೆ ನಮ್ದು ಕನಸು ಈಡೇರ್ತೈತಿ ಸರ್. ಈಗ ಆರಾಮದೀವಿ ಸರ್, ಈಗ